ಮತ್ತು ರೋಗಗಳು ಬಂದಾಗ ಯಾವ ರೀತಿಯ ಒಂದು ನಿರ್ವಹಣೆ ಕ್ರಮಗಳನ್ನು ಕೈಗೊಳ್ಳಬೇಕು, ಮತ್ತು ಈ ರೀತಿಯ ಒಂದು ಪೋಷಕಾಂಶಗಳ ಕೊರತೆ ಉಂಟಾದಾಗ ಯಾವ ರೀತಿಯ ಒಂದು ನಿರ್ವಹಣೆಯನ್ನು ಕೈಗೊಳ್ಳಬೇಕು, ಮತ್ತು ಒಟ್ಟಾರೆ ಎಷ್ಟು ರೀತಿಯ ಒಂದು ಸಸ್ಯ ಪೋಷಕಾಂಶಗಳು ಅದಾವೆ, ಅವುಗಳಿಂದ ಯಾವ ರೀತಿಯಲ್ಲಿ ಇವತ್ತು ಕೃಷಿ ಅಥವಾ ತೋಟಗಾರಿಕೆ ಬೆಳೆಗಳಲ್ಲಿ ಇವುಗಳನ್ನು ಬಳಕೆ ಮಾಡಬೇಕು, ಇವುಗಳಿಂದ ಯಾವ ರೀತಿಯಲ್ಲಿ ಇಳುವರಿಯಲ್ಲಿ ಒಂದು ವ್ಯತ್ಯಾಸ ಕಾಣ್ತದೆ ಅನ್ನೋದ್ರ ಬಗ್ಗೆ ಇವತ್ತು ಸಾಕಷ್ಟು ಚರ್ಚೆ ಮಾಡೋಣ. ಮೊದಲನೇದಾಗಿ ಸಸ್ಯ ಪೋಷಕಾಂಶಗಳು ಅಂದರೆ ಇದರಲ್ಲಿ 16 ಪೋಷಕಾಂಶಗಳು ಇರ್ತವೆ ಸರ್ ಒಟ್ಟೆ. ಸೊ 16 ಪೋಷಕಾಂಶಗಳು ನಮ್ಮ ರೈತರು ಏನು ಮಾಡ್ತಾರಪ್ಪ ಅಂದರೆ ಸಾಮಾನ್ಯವಾಗಿ ಈ ಒಂದು ಪ್ರಧಾನ ಪೋಷಕಾಂಶಗಳು ಅಂದರೆ ಸಾರಜನಕ ಆಗಿರ್ಬೋದು, ರಂಜಕ ಆಗಿರ್ಬೋದು, ಪೊಟಾಷ್ ಆಗಿರ್ಬೋದು, ಈ ಮೂರೇ ಗೊಬ್ಬರಗಳು ಅಂತ ತಿಳ್ಕೊಂಡಾರೆ. ಭಾಳಷ್ಟು ರೈತರಿಗೆ ಏನಪ್ಪ ಅಂತಂದರೆ ಈ ಉಳಿದಂಥ ಪೋಷಕಾಂಶಗಳ ಬಗ್ಗೆ ಮಾಹಿತಿ ಬಹಳ ಕಡಿಮೆ ಇದೆ. ಇವತ್ತು ವಾತಾವರಣದಲ್ಲಿ ನಮಗೆ ಇಂಗಾಲ ಆಗಿರ್ಬೋದು, ಹೈಡ್ರೋಜನ್ ಆಗಿರ್ಬೋದು ಅಥವಾ ಆಕ್ಸಿಜನ್ ಆಗಿರ್ಬೋದು, ಈ ಮೂರು ಸಹ ಒಂದು ಪೋಷಕಾಂಶಗಳಾಗ್ತಾವೆ ಗಿಡಗಳ ಒಂದು ಬೆಳವಣಿಗೆಗೆ. ಈ ಮೂರು ಪೋಷಕಾಂಶಗಳು ಇವತ್ತು ವಾತಾವರಣದಲ್ಲಿ ಸಿಗ್ತಕ್ಕಂಥದ್ದು. ತದನಂತರ ಸಾರಜನಕ ಆಗಿರ್ಬೋದು, ರಂಜಕ, ಪೊಟಾಷ್, ಕ್ಯಾಲ್ಸಿಯಂ, ಮೆಗ್ನೀಸಿಯಂ, ಸಲ್ಫರ್, ಗಂಧಕ ಆಗಿರ್ಬೋದು, ಸತು, ಮೆಗ್ನೀಸಿಯಂ, ತಾಮ್ರ, ಮಾಲಿಬ್ಡಿನಂ, ಮ್ಯಾಂಗನೀಸ್, ಈ ಥರ ಒಟ್ಟಾರೆಯಾಗಿ 16 ಪೋಷಕಾಂಶಗಳು ಗಿಡದ ಒಂದು ಸಮಗ್ರ ಬೆಳವಣಿಗೆಗೆ ಅಗತ್ಯ ಇರ್ತದೆ. ಇದರಲ್ಲಿ ರೈತರು ಯಾವುದೇ ಒಂದು ಪೋಷಕಾಂಶ ಕಡಿಮೆ ಆದಾಗ ಆ ಒಂದು ಗಿಡದಲ್ಲಿ ಆ ಒಂದು ಪೋಷಕಾಂಶದ ಕೊರತೆಯ ಲಕ್ಷಣಗಳನ್ನು ಕಾಣಿಸ್ತದೆ. ಈಗ ಒಂದು ಎಕ್ಸಾಂಪಲ್ ಹೇಳಬೇಕಂದ್ರೆ ಕಬ್ಬಿನಲ್ಲಿ ಒಂದು ಎಳೆದಿದ್ದಾಗ, 2-2.5 ತಿಂಗಳು ಬೆಳೆ ಇದ್ದಾಗ ಭಾಳ ಒಂದು ತಿಳಿ ಹಳದಿ ಬಣ್ಣದ ಎಲೆಗಳನ್ನು ಕಾಣ್ತದೆ ನಮಗೆ. ಅಥವಾ ಒಂದು 6-7 ತಿಂಗಳು ಆದ ನಂತರನೂ ಕೂಡ ಒಂದು ಮೇಲ್ಭಾಗದ ಎಲೆಗಳಲ್ಲಿ ಒಂದು ತೀರ ಹಳದಿ ಬಣ್ಣದ ಎಲೆಗಳನ್ನು ಕಾಣ್ತದೆ. ಅಂದರೆ ಅದು ಕಬ್ಬಿಣ ಅಂಶದ ಕೊರತೆ ಇದ್ದಾಗ ಕೆಂಪು ಮಣ್ಣಲ್ಲಿ ಆ ರೀತಿಯ ಒಂದು ಛಾಯೆಗಳು ಕಂಡುಬರ್ತಾವೆ. ಸೊ ಆ ರೀತಿಯಲ್ಲಿ ರೈತರು ಏನಪ್ಪ ಅಂತಂದರೆ ಯಾವ ಒಂದು ಪೋಷಕಾಂಶದ ಸಮಸ್ಯೆ ಇದೆ ಅನ್ನೋದನ್ನು ಬಹಳ ಪರಿಪೂರ್ಣವಾಗಿ ಅದನ್ನು ತಿಳ್ಕೊಂಡು ಆ ಒಂದು ಪೋಷಕಾಂಶವನ್ನು ಆ ಒಂದು ಭೂಮಿಗೆ ಮಣ್ಣಿಗೆ ಸೇರಿಸಿದ್ದೆ ಆದರೆ ಆ ಒಂದು ಪೋಷಕಾಂಶದ ಕೊರತೆಯ ಲಕ್ಷಣವನ್ನು ಸರಿ ಮಾಡಬಹುದು. ಇನ್ನು ಈ ಸಸ್ಯಗಳಲ್ಲಿ ಈ ಪೋಷಕಾಂಶಗಳ ಕೊರತೆ ಇದೆ ಅಂತ ನಮ್ಮ ರೈತರು ಗುರುತಿಸೋದು ಹೇಗೆ ಅಂತೀರಿ? ಸರ್, ಈಗ ರೋಗ ಬಂದಾಗ ರೈತರಿಗೆ ಸಾಕಷ್ಟು ಬಾರಿ ಅವರಿಗೆ ಅನುಭವ ಆಗಿರ್ತದೆ. ಯಾವ ರೋಗ ಬಂದಾಗ ಯಾವ ರೀತಿ, ಈಗ ಮೆಕ್ಕೆಜೋಳ ತಗೊಂಡಾಗ ಉದಾಹರಣೆಗೆ, ಮೆಕ್ಕೆಜೋಳದಲ್ಲಿ ಏನಾಗ್ತದೆ ಅಂದರೆ ಒಂದು ಜಿಂಕ್ ಅಂಶ, ಸತುವಿನ ಸಲ್ಫೇಟ್ ಅಂತ ನಾವು, ಸತುವಿನ ಅಂಶ ಕಡಿಮೆ ಇದ್ದಾಗ ಗಿಡಗಳಲ್ಲಿ ಒಂದು ರೀತಿಯ ಕುಬ್ಜ ಆಗ್ತಕ್ಕಂಥದ್ದು, ಎಲೆಗಳ ಸಂಖ್ಯೆ ಕಡಿಮೆ ಆಗ್ತಕ್ಕಂಥದ್ದು, ಮತ್ತು ಎಲೆಗಳಲ್ಲಿ ಒಂದು ರೀತಿಯ ಹಳದಿ ಆಕಾರ ವಿಕಾರ ಆಗ್ತಕ್ಕಂಥದ್ದು, ಈ ರೀತಿಯ ಒಂದು ಸಮಸ್ಯೆ ಗೊತ್ತಾಗುತ್ತೆ. ಅದೇ ರೀತಿಯಲ್ಲಿ ಮೆಕ್ಕೆಜೋಳದಲ್ಲೇ ಈಗ ಒಂದು ಯಾವುದೋ ಒಂದು ಕಾಡಿಗೆ ರೋಗ ಆಗಿರ್ಬೋದು, ಕೇದಿಗೆ ರೋಗ ಅಂತೀವಿ ನಾವು, ಕೇದಿಗೆ ರೋಗ ಬಂದಾಗ ಅವ್ರಿಗೆ ಗೊತ್ತಾಗುತ್ತೆ ಅದರಲ್ಲಿ ಕಾಂಡ ಪೂರ ಒಂದು ರೀತಿಯಲ್ಲಿ ಕಪ್ಪಾಗುತ್ತೆ ಸೀಳು ನೋಡಿದಾಗ. ಅಥವಾ ಬೇರೆ ರೋಗ ಯಾವುದಾದ್ರೂ ಒಂದು ತುಕ್ಕು ರೋಗ ಆಗಿರ್ಬೋದು, ತುಕ್ಕು ರೋಗ ಯಾವಾಗ ಬರ್ತದಪ್ಪ ಅಂದರೆ ಸುಮಾರು 3 ತಿಂಗಳ ನಂತರ ಬರ್ತದೆ. ಸೊ ತುಕ್ಕು ರೋಗ ಆದಾಗ ಎಲೆಯ ತಳಭಾಗದಲ್ಲಿ ಒಂದು ರೀತಿಯ ತುಕ್ಕು ಹಿಡಿದ ಹಾಗೆ ಒಂದು ವಿಕಾರವಾದಂಥ ಒಂದು ಚಿಹ್ನೆಗಳು ಬರ್ತಾವೆ. ಸೊ ಈ ರೀತಿಯಲ್ಲಿ ರೈತರಿಗೆ ಬಹಳ ಅಷ್ಟು ಮಟ್ಟಿಗೆ ರೋಗಗಳ ಬಗ್ಗೆ ಮಾಹಿತಿ ಇದೆ. ಬಟ್ ಈ ಒಂದು ಪೋಷಕಾಂಶಗಳ ಕೊರತೆ ಬಂದಾಗ ಬಹಳಷ್ಟು ರೈತರಿಗೆ ಮಾಹಿತಿ ಕಡಿಮೆ ಇದೆ ಅಂತ ನನ್ನ ಭಾವನೆ. ಹಾಗಾಗಿ ಇವತ್ತು ಸಾರಜನಕದ ಬಗ್ಗೆ ತಗೊಂಡ್ರೆ ನಾವು ಯಾವ ರೀತಿಯಲ್ಲಿ ಅದರಲ್ಲಿ ಕೊರತೆ ಇರುತ್ತೆ, ಅದನ್ನು ಹೆಂಗೆ ನಿರ್ವಹಣೆ ಮಾಡಬೇಕಪ್ಪ ಅಂತಂದರೆ ಈ ಒಂದು ತಳಭಾಗದ ಎಲೆಗಳು ಬಹಳ ಒಂದು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು, ಮತ್ತೇನಪ್ಪ ಅಂದರೆ ಅವು ಒಣಗಿ ಒಂದು ರೀತಿ ಸುಟ್ಟಂತೆ ಕಾಣ್ತಕ್ಕಂಥದ್ದು. ಸೊ ಮತ್ತೆ ಬಹಳ ದೂರದಿಂದಲೇ ನಾವು ನೋಡಿ ಒಂದು ಹೊಲನ ಹೇಳ್ಬೋದು ಇದರಲ್ಲಿ ಸಾರಜನಕದ ಅಂಶ ಕಡಿಮೆ ಇದೆ, ಇದಕ್ಕೆ ಯೂರಿಯಾ ಹಾಕಬೇಕು ಅಂತ ರೈತರಿಗೆ ಗೊತ್ತಾಗುತ್ತೆ. ಇದು ಯೂರಿಯಾ ಬಗ್ಗೆ ಬಹಳಷ್ಟು ರೈತರಿಗೆ ಅನುಭವ ಇದೆ. ಸೊ ಈ ಥರ ಒಂದು ಕೊರತೆ ಇತ್ತಪ್ಪ ಆ ಹೊಲದಲ್ಲಿ ಅನ್ನೋದಾದರೆ ರೈತರು ಅದನ್ನು ಶಿಫಾರಸು ಮಾಡಿರ್ತಕ್ಕಂಥ ಈ ಒಂದು ಹಸಿರೆಳೆ ಗೊಬ್ಬರಗಳ ಬಳಕೆಗಳನ್ನು ಕೂಡ ಮಾಡಬಹುದು, ಅದರಿಂದನೂ ಕೂಡ ಸಾಕಷ್ಟು ಸಾರಜನಕದ ಅಂಶ ಸಿಗ್ತದೆ. ತದನಂತರದಲ್ಲಿ ಸದ್ಯಕ್ಕೆ ಅದನ್ನು ಸರಿ ಮಾಡಲಿಕ್ಕೆ ದ್ರವ ರೂಪದ ಸಾರಜನಕವನ್ನು ಸಹ ಸಸ್ಯಗಳಿಗೆ ಒದಗಿಸ್ಬೋದು. ಇವತ್ತು 19 ಅಂತ ಇದೆ, 19-19-19 ಅಂದರೆ ಸಾರಜನಕ, ರಂಜಕ, ಪೊಟಾಷ್. ಸೊ ಈ ರೀತಿಯ ಒಂದು ಸಿಂಪರಣೆ ಮಾಡಿ ಸದ್ಯಕ್ಕೆ ಇವು ಬಹಳ ಲಾಂಗ್ ಟರ್ಮ್ ಎಫೆಕ್ಟ್ ಕೊಡೋದಿಲ್ಲ. ಈಗ 19 ಅಂತ ನಾನು ಹೇಳಿದ್ನಲ್ಲ, ಇದು ಕೇವಲ ನಿಮಗೆ ಏನಪ್ಪ ಆ ಸಂದರ್ಭದಲ್ಲಿ ಹಳದಿ ಆಗಿರತಕ್ಕಂಥ ಹೊಲನ ಒಂದು ರೀತಿಯಲ್ಲಿ ಕಪ್ಪಾಗಲಿಕ್ಕೆ ಒಂದು 8-10 ದಿನಗಳ ಮಟ್ಟಿಗೆ ಇದು ಒಂದು ಶಕ್ತಿಯನ್ನು ಕೊಡಬಹುದು. ತದನಂತರದಲ್ಲಿ ರಂಜಕ, ರಂಜಕನೂ ಸಹ ಒಂದು ಪ್ರಧಾನ ಪೋಷಕಾಂಶ ಆಗಿದ್ದು ಈ ಸಾರಜನಕ ಮತ್ತು ರಂಜಕ, ಪೊಟಾಷ್ ಈ ಮೂರು ಒಂದು ಪೋಷಕಾಂಶಗಳ ಮಹತ್ವ ಗಿಡಗಳಲ್ಲಿ ಹೆಚ್ಚಿರ್ತದೆ. ಅಂದರೆ ಒಂದು ಸುಮಾರು ಒಂದು 75% ಕೆಲಸ ಈ ಮೂರು ಪೋಷಕಾಂಶಗಳು ಮಾಡ್ತಾವೆ. ಇದರಲ್ಲಿ ರಂಜಕ ಏನು ಮಾಡ್ತಪ್ಪ ಅಂತಂದರೆ ಈ ಬೆಳವಣಿಗೆಯ ಒಂದು ಹಂತದಲ್ಲಿ ಮತ್ತು ಬಿತ್ತಿದ ನಂತರದಲ್ಲಿ ಒಂದು ಬೇರು ಬೆಳವಣಿಗೆ ಚೆನ್ನಾಗಿ ಆಗಲಿಕ್ಕೆ ಗಿಡಗಳಿಗೆ ಸಹಕಾರಿಯಾಗುತ್ತೆ, ಅಂದರೆ ಸಸ್ಯ ಅಭಿವೃದ್ಧಿ ಆಗಲಿಕ್ಕೆ. ಬಹಳಷ್ಟು ರೈತರು ಏನು ಮಾಡ್ತಾರಪ್ಪ ಅಂತಂದರೆ ಇದನ್ನು ಬಿತ್ತನೆ ಕಾಲದಲ್ಲಿ DAP ಹಾಕೋದನ್ನು ಕೆಲವರು ಲೇಟಾಗಿ ಹಾಕ್ತಾರೆ, ಆ ಥರ ಹಾಕಿದಾಗ ಅದಷ್ಟು ಉಪಯೋಗ ಆಗೋದಿಲ್ಲ. DAP ಯಾವಾಗಲೂ ಬೀಜದ ಜೊತೆ ಹೋಗಬೇಕು. ಸೊ ಹಾಗಾಗಿ ಅದು ಬೇರು ಬೆಳವಣಿಗೆ ಆಗಲಿಕ್ಕೆ ಸಹಕಾರಿಯಾಗ್ತದೆ. ಮತ್ತು ಇದರಲ್ಲಿ ರಂಜಕ ಅಂಶ ಕಡಿಮೆ ಆಯ್ತಪ್ಪ ಅಂದರೆ ಅದರ ಲಕ್ಷಣಗಳು ಯಾವ ಥರ ಕಾಣ್ತಾವೆ ಅಂದರೆ ಹೊಲದಲ್ಲಿ ಎಲೆಗಳು ಸ್ವಲ್ಪ ಸಣ್ಣದಾಗ್ಬಿಡ್ತಾವೆ. ನಂತರದಲ್ಲಿ ಏನಾಗುತ್ತೆ ಅಂದರೆ ಈ ಮೆಕ್ಕೆಜೋಳದಲ್ಲಿ ಬಹಳ ಕ್ಲಿಯರಾಗಿ ನಾವು ಸಾರಜನಕ ಮತ್ತು ರಂಜಕದ ಒಂದು ಕೊರತೆ ಲಕ್ಷಣಗಳನ್ನು ನೋಡಬಹುದು. ಸೊ ರಂಜಕದ ಲಕ್ಷಣಗಳು ಹೆಂಗಪ್ಪ ಮೆಕ್ಕೆಜೋಳದಲ್ಲಿ ನೋಡೋದಾದರೆ, ನಾವು ಈ ಒಂದು ಎಲೆಗಳು ನೇರಳೆ ಅಥವಾ ಒಂದು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು, ನಂತರದಲ್ಲಿ ಎಲೆಗಳು ಬಾಡಿ ಒಣಗ್ತಕ್ಕಂಥದ್ದು, ಮತ್ತು ಅಂಥ ಬಾಡಿದಂಥ ಎಲೆಗಳು ಉದುರಿ ಹೋಗ್ತಕ್ಕಂಥದ್ದು. ಇದು ಬಹಳ ಕ್ಲಿಯರಾಗಿ ಒಂದು 15-20 ದಿನದ ಮೆಕ್ಕೆಜೋಳದಲ್ಲಿ ರಂಜಕದ ಲಕ್ಷಣಗಳು ಬಹಳ ಚೆನ್ನಾಗಿ ಗೊತ್ತಾಗುತ್ತೆ. ಅದ ನಂತರ ಆ ಥರ ಕಂಡು ಬಂದಂಥ ರೈತರು ಶಿಫಾರಸು ಮಾಡಿದಂಥ ರಂಜಕದ ಗೊಬ್ಬರಗಳನ್ನು ಹಾಕ್ತಕ್ಕಂಥದ್ದು, ಅಥವಾ ಆ ತತ್ಕ್ಷಣಕ್ಕೆ DAP 1-2% ಸಿಂಪರಣೆ ಮಾಡು ಕೂಡ ಈ ಒಂದು ಸಮಸ್ಯೆಯನ್ನು ನಿವಾರಣೆ ಮಾಡಬಹುದು. ಸೊ ಅದೇ ರೀತಿಯಲ್ಲಿ ಮತ್ತೊಂದು ಪ್ರಧಾನ ಪೋಷಕಾಂಶ ಪೊಟಾಷಿಯಂ. ಪೊಟಾಷಿಯಂ ಬಗ್ಗೆ ಬಹಳಷ್ಟು ರೈತರಿಗೆ ಮಾಹಿತಿ ಇಲ್ಲ. ಪೊಟಾಷಿಯಂ ಏನು ಮಾಡುತ್ತಪ್ಪ ಅಂದರೆ ಅದು ಸುರುಳಲ್ಲಿ ಹಾಕ್ಬೇಕದನ್ನ, ಯಾಕಂದರೆ ಅದು ಗಿಡದಲ್ಲಿ ಬೀಜದ ಜೊತೆ ಅದು ಬೇರಿನ ಮುಖಾಂತರ ಗಿಡದಲ್ಲಿ ಸೇರಿಕೊಂಡು ಗಿಡಕ್ಕೆ ರೋಗ ಮತ್ತು ಕೀಟ ನಿವಾರಣೆ ಶಕ್ತಿಯನ್ನು ಕೊಡ್ತಕ್ಕಂಥದ್ದು, ಒಂದು ಬೇರಿನ ಬೆಳವಣಿಗೆ ಚೆನ್ನಾಗಿ ಮಾಡ್ತಕ್ಕಂಥದ್ದು, ಗಿಡಕ್ಕೆ ಒಂದು ರೀತಿಯಲ್ಲಿ ಶಕ್ತಿ ಹೆಚ್ಚು ಮಾಡ್ತಕ್ಕಂಥದ್ದು, ಅಥವಾ ದೃಢವಾದಂಥ ಕಾಂಡ, ಉದ್ದವಾದಂಥ ಎಲೆಗಳು ಮತ್ತು ಗುಣಮಟ್ಟ ಆಗಿರ್ತಕ್ಕಂಥ ಕಾಳುಗಳನ್ನು ಬಿಡಲಿಕ್ಕೆ ಪೊಟಾಷಿಯಂ ಬಹಳ ಸಹಕಾರಿಯಾಗುತ್ತೆ. ನೀವು ನೋಡ್ಬೋದು ಸಾಕಷ್ಟು ಹೊಲಗಳಲ್ಲಿ ಪೊಟಾಷಿಯಂ ಕಡಿಮೆ ಇರ್ತಕ್ಕಂಥ ಹೊಲಗಳಲ್ಲಿ ನೋಡಿದಾಗ ಈ ಎಲೆಯ ತುದಿ ಅಥವಾ ಅಂಚಿನಲ್ಲಿ ಏನಾಗುತ್ತಪ್ಪ ಅಂದರೆ ಒಂದು ರೀತಿಯ ಚುಕ್ಕೆ ಚುಕ್ಕೆ ಆಗಿರ್ತದೆ, ಒಂದು ರೀತಿ ತುಕ್ಕು ಹಿಡ್ದಂಗೆ ಆಗಿರ್ತದೆ. ಬಾರ್ಡರ್ ಎರಡು ಕಡೆ ನಾವು ಮೆಕ್ಕೆಜೋಳದಲ್ಲಿ ಆಗಿರ್ಬೋದು ಅಥವಾ ಬೇರೆ ಬೆಳೆಗಳದಾಗಿರ್ಬೋದು, ಇದು ನಂತರದಲ್ಲಿ ಗರಿಗರಿಯಾಗಿ ಅದು ಒಣಗಿ ಬೀಳ್ತಕ್ಕಂಥದ್ದು ಕೂಡ ಇದರ ಒಂದು ಕೊರತೆ ಲಕ್ಷಣ ಆಗಿರುತ್ತೆ. ಸೊ ಪೊಟಾಷಿಯಂ ಕಡಿಮೆ ಆಗಿರ್ತಕ್ಕಂಥ ಹೊಲಗಳಿಗೆ ಇದರಿಂದ ಶಿಫಾರಸು ಮಾಡಿದಂಥ ಪ್ರಮಾಣದಲ್ಲಿ ಮಣ್ಣಿಗೆ ಪೊಟಾಷಿಯಂ ಗೊಬ್ಬರನ ಸೇರಿಸ್ತಕ್ಕಂಥದ್ದು, ಅಥವಾ ಈ ಒಂದು ಸಾರಜನಕ ಮತ್ತು ಪೊಟಾಷನ 1:1 ಅಂತರದಲ್ಲಿ ಕೂಡ ಇದನ್ನು ಸಿಂಪರಣೆ ಮಾಡ್ಬೋದು. ಈ ಥರ ಮಾಡೋದ್ರಿಂದ ಪೊಟಾಷನ ಒಂದು ಕೊರತೆಯನ್ನು ನೀಗಿಸಬಹುದು. ಇವಿಷ್ಟು ಪ್ರಧಾನ ಪೋಷಕಾಂಶಗಳ ವಿಷಯ ಆಯಿತು ಡಾಕ್ಟರ್. ಇವಾಗ ಲಘು ಪೋಷಕಾಂಶಗಳ ಮಹತ್ವ ಏನಂತೀರಿ? ಸರ್, ಈಗ ಪ್ರಧಾನ ಪೋಷಕಾಂಶಗಳು ಅಂತ ಯಾಕೆ ಕರೀತಾರೆ ಅಂದರೆ ಇದರ ಒಂದು ಪಾತ್ರ ಪ್ರಧಾನವಾಗಿರ್ತದೆ. ಗಿಡದ ಒಂದು ಬೆಳವಣಿಗೆ ಸಂಪೂರ್ಣ ಒಂದು ಆ ಲೈಫ್ ಕಂಪ್ಲೀಟ್ ಮಾಡ್ತಕ್ಕಂಥ ಒಂದು ವಿಚಾರದಲ್ಲಿ ಪ್ರಧಾನ ಪೋಷಕಾಂಶಗಳ ಮಹತ್ವ ಬಹಳ ಇರ್ತದೆ. ಸೊ ಹಾಗಾಗಿ ನಮ್ಮ ರೈತರು ಏನಪ್ಪ ಅಂತಂದರೆ ಅತಿ ಹೆಚ್ಚು ಸಾರಜನಕ ರಂಜಕ ಪೊಟಾಷನ್ನು ಬಳಸ್ತಾ ಇದ್ದಾರೆ, ಇದರಲ್ಲಿ ಏನು ಸಮಸ್ಯೆ ಇಲ್ಲ. ಆದರೆ ಸಮಸ್ಯೆ ಇರೋದೆಲ್ಲಪ್ಪ ಅಂತಂದರೆ ಈ ಲಘು ಪೋಷಕಾಂಶಗಳ ಬಗ್ಗೆ ಸಾಕಷ್ಟು ನಮ್ಮ ರೈತರಿಗೆ ಮಾಹಿತಿ ಇಲ್ಲದೆ ಇರತಕ್ಕಂಥದ್ದು. ಇವತ್ತು ಯಾವುದೇ ಬೆಳೆ ತಗೊಳ್ಳಿ ನೀವು, ಈ ಬಳ್ಳಾರಿ ಭಾಗದಲ್ಲಿ ಏನಪ್ಪ ಅಂದರೆ ಮೆಣಸಿನಕಾಯಿ ಭಾಳ ಬೆಳೀತಾರೆ. ಮೆಣಸಿನಕಾಯಿ ಭಾಳ ಬೆಳೆಯುವಂಥ ರೈತರಿಗೆ ಅವರು ಮುಟ್ರು ಮತ್ತು ಬೂದಿ ರೋಗ ಅವು ಥ್ರೋಡ್ ದಿ ಕ್ರಾಪಿಂಗ್ ಪೀರಿಯಡ್, ಅದು ಬೀಜ ಹಾಕಿದಾಗಿಂದ ಹಿಡಿದು ಕಟಾವು ಮಾಡೋವರೆಗೂ ಬೂದಿ ಮತ್ತು ಮುಟ್ರು ರೋಗ ಸಮಸ್ಯೆ ಅವರಿಗೆ ಇರ್ತದೆ. ಆದರೆ ಅವರು ಬೂದಿಗೆ ಮತ್ತು ಮುಟ್ರಿಗೆ ಬರೀ ಈ ಶಿಲೀಂದ್ರನಾಶಕಗಳು ಮತ್ತು ರೋಗನಾಶಕಗಳನ್ನು ಮಾತ್ರ ಬಳಸ್ತಾರೆ ಹೊರತು ಸರಿಯಾದ ರೀತಿಯಲ್ಲಿ ಈ ಒಂದು ಲಘು ಪೋಷಕಾಂಶಗಳನ್ನು ಬಳಸದೇ ಇರತಕ್ಕಂಥದ್ದು ಬಹಳ ಇವತ್ತು ಒಂದು ವಿಚಾರ ಆಗಿದೆ. ಇವತ್ತು ರೈತರಿಗೆ ಏನಪ್ಪ ಅಂತಂದರೆ ಈ ಒಂದು ಸ್ಪೆಷಲಿ ಕಬ್ಬಿಣ ಅಂಶ ಮತ್ತು ಈ ಒಂದು ಗಂಧಕ ಈ ರೀತಿಯ ಒಂದು ಲಘು ಪೋಷಕಾಂಶಗಳು ಬಹಳ ಮುಖ್ಯ ಆಗಿರ್ತದೆ. ಯಾವುದಕ್ಕೆ? ಮೆಣಸಿನಕಾಯಿನಲ್ಲಿ. ಅವು ಒಂದು ರೀತಿಯಲ್ಲಿ ನಿರೋಧಕ ಶಕ್ತಿಯನ್ನು ಕೊಡ್ತದೆ. ಜೊತೆಗೇನಪ್ಪ ಅಂದರೆ ಕ್ಯಾಲ್ಸಿಯಂ ಕೂಡ ಬಹಳ ಮುಖ್ಯ ಆಗುತ್ತೆ ಬೇರೆ ಬೆಳೆಗಳಿಗೆ. ಕ್ಯಾಲ್ಸಿಯಂ ಏನು ಮಾಡುತ್ತಂದರೆ ಇದು ಒಂದು ಲಘು ಪೋಷಕಾಂಶ ಆಗಿದ್ದು ಈ ಬೆಳೆಗಳಲ್ಲಿ ಏನಪ್ಪ ಅಂದರೆ ಉತ್ತಮವಾದಂಥ ಆಕಾರದ ಒಂದು ಕಾಳು ಅಥವಾ ತೆನೆಗಳನ್ನು ಕಟ್ಟಿಕೊಡಲಿಕ್ಕೆ ಬಹಳ ಸಹಕಾರಿಯಾಗುತ್ತೆ. ಸೊ ಈ ಕ್ಯಾಲ್ಸಿಯಂ ಅಂಶ ಕಡಿಮೆ ಇತ್ತಪ್ಪ ಅಂದರೆ ಗಿಡಗಳಲ್ಲಿ ಸಾಮಾನ್ಯವಾಗಿ ಗಿಡಗಳೇನಾಗ್ತಾವೆ ಅಂದರೆ ಒಂದು ಬೆಳವಣಿಗೆ ಕುಂಠಿತ ಆಗ್ತಕ್ಕಂಥದ್ದು ಅಥವಾ ಬೇರ್ ದಪ್ಪ ಆಗೋದು ಅಥವಾ ಈ ಒಂದು ಹೊಸ ಕಾಂಡಗಳು ಬೆಳೀತಾವಲ್ಲ ಅದರಲ್ಲಿ ಕೂಡ ಒಂದು ರೀತಿ ಬೆಳ್ಳಗಾಗ್ತಕ್ಕಂಥದ್ದು, ಬಿಳಿ ಎಲೆ ಎರಡು ಭಾಗದಲ್ಲಿ ಬಿಳುಪಾಗ್ತಕ್ಕಂಥದ್ದು ಅಥವಾ ಎಲೆ ತುದಿ ಮಡತಕ್ಕಂಥದ್ದು ಅಥವಾ ಈ ರೀತಿಯಲ್ಲಿ ಹೂ ಉದುರ್ತಕ್ಕಂಥದ್ದು ಅಥವಾ ಎಲೆ ಕಾಯಿ ಮೊಗ್ಗು ಉದುರ್ತಕ್ಕಂಥದ್ದು, ಇದು ತೋಟಗಾರಿಕೆ ಬೆಳೆಗಳಲ್ಲಿ ಬಹಳ ಸಾಮಾನ್ಯವಾಗಿ ನಾವು ಕ್ಯಾಲ್ಸಿಯಂ ಅಂಶದ ಒಂದು ಕೊರತೆಗಳನ್ನು ಕಾಣ್ತೇವೆ. ಸೊ ರೈತ ಬಾಂಧವರು ಏನಪ್ಪ ಅಂದರೆ ಈ ಥರ ಒಂದು ಕ್ಯಾಲ್ಸಿಯಂ ಅಂಶ ಕಡಿಮೆ ಇದ್ದಂಥ ಒಂದು ತಾಕುಗಳಿಗೆ ಅವ್ರೇನು ಮಾಡಬೇಕಪ್ಪ ಅಂತಂದರೆ ಶಿಫಾರಸು ಮಾಡಿದಂಥ ಒಂದು ಸುಣ್ಣವನ್ನು ಬಳಸ್ತಕ್ಕಂಥದ್ದು. ಸುಣ್ಣದಲ್ಲಿ ಕ್ಯಾಲ್ಸಿಯಂ ಅಂಶ ಇರ್ತದೆ. ಇಲ್ಲಪ್ಪ ಅಂತಂದರೆ ಈ ಒಂದು ಕ್ಯಾಲ್ಸಿಯಂ ಕಾರ್ಬೋನೇಟ್ ಅಂತ ಸಿಗುತ್ತೆ, ಅದನ್ನು ಕೂಡ ನೀವು 1%-ಅಷ್ಟು ತಂದು ಸ್ಪ್ರೇ ಮಾಡೋದ್ರಿಂದ ಕೂಡ ನೀವು ಈ ಒಂದು ಕ್ಯಾಲ್ಸಿಯಂ ಅಂಶನ ಕಡಿಮೆ ಮಾಡಬಹುದು. ಇಲ್ಲ ಕ್ಯಾಲ್ಸಿಯಂ ಕ್ಲೋರೈಡ್ ಕೂಡ ಬಳಸ್ಬೋದು, ಕ್ಯಾಲ್ಸಿಯಂ ಸಲ್ಫೇಟ್ ಅಂತ ಸಿಗುತ್ತೆ, ಕ್ಯಾಲ್ಸಿಯಂ ನೈಟ್ರೇಟ್ ಅಂತ ಸಿಗುತ್ತೆ. ಈ ರೀತಿಯ ಒಂದು ಪೋಷಕಾಂಶಗಳನ್ನ ಬಳಸೋದ್ರಿಂದ ನೀವು ಈ ಕ್ಯಾಲ್ಸಿಯಂನ ಒಂದು ಸಮಸ್ಯೆಯನ್ನು ಸರಿ ಮಾಡಬಹುದು. ನಂತರದಲ್ಲಿ ಈ ಮೆಗ್ನೀಸಿಯಂ ಕೂಡ ಬಹಳಷ್ಟು ಬಹಳ ಇಂಪಾರ್ಟೆಂಟ್ ಒಂದು ಎಲಿಮೆಂಟ್ ಆಗುತ್ತೆ ಇದು. ಎಸ್ಪೆಷಲಿ ಎಲ್ಲಪ್ಪ ಅಂದರೆ ಈ ಹತ್ತಿನಲ್ಲಿ ಎಲೆ ಕೆಂಪು ರೋಗ ಅಂತಕ್ಕಂಥದ್ದು ಬಹಳ ಸಾಮಾನ್ಯವಾಗಿ ಹತ್ತಿ ಬೆಳೆಯಂಥ ರೈತರಿಗೆ ಗೊತ್ತಿರ್ತದೆ. ಅದರಲ್ಲಿ ಏನಪ್ಪ ಅಂತಂದರೆ ಈ ಎಲೆ ತುದಿ ಆಗ್ತಕ್ಕಂಥದ್ದು ಅಥವಾ ಈ ಅಂಚು ಒಂದು ಬಿಳಿಸ್ಕೊಳ್ತಕ್ಕಂಥದ್ದು ಅಥವಾ ಎಲೆ ಸಂಪೂರ್ಣ ಎಲೆ ಅದು ಬರ್ತಾ ಬರ್ತಾ ಕಂಪ್ಲೀಟಾಗಿ ಅದು ಕೆಂಪಾಗ್ತಕ್ಕಂಥದ್ದು ಮತ್ತು ನಂತರದಲ್ಲಿ ಒಣಗಿ ಅದು ಉದುರೋಗ್ತಕ್ಕಂಥದ್ದು ನಾವು ನೋಡ್ತೇವೆ. ಇದು ಹತ್ತಿನಲ್ಲಿ ಬಹಳ ಸಾಮಾನ್ಯವಾಗಿ ಜಾಸ್ತಿ ಮಟ್ಟದಲ್ಲಿ ನಾವು ನೋಡ್ತಿರ್ತಕ್ಕಂಥದ್ದು. ಮತ್ತು ಈ ಮೆಗ್ನೀಸಿಯಂ ಏನು ಮಾಡುತ್ತಪ್ಪ ಅಂದರೆ ಗಿಡದಲ್ಲಿ ಒಂದು ರೀತಿಯಲ್ಲಿ ಬರ ನಿರೋಧಕ ಶಕ್ತಿಯನ್ನು ಹೆಚ್ಚು ಮಾಡ್ತದೆ. ಸೊ ಇಲ್ಲಿ ನಾವು ಈ ಒಂದು ಮೈಕ್ರೋ ನ್ಯೂಟ್ರಿಯಂಟ್ ಅಂತೀವಿ ನಾವೇನ ಅಂದರೆ ಇದರದ್ದು ಕೆಲಸ ಬಹಳ ಮೈಕ್ರೋಲೆವೆಲ್ ಇರ್ಬೋದು, ಆದರೆ ಕೂಡ ಆ ಸಣ್ಣ ಪ್ರಮಾಣದಲ್ಲಿ ಅದರದ್ದು ರೋಲ್ ಬಹಳ ಪ್ರಮುಖವಾಗಿರ್ತದೆ. ಇಲ್ಲಿ ಮೆಗ್ನೀಸಿಯಂ ಎಲ್ಲೆಲ್ಲಿ ಬಳಸೋದಿಲ್ಲ ನಾವು ಅಲ್ಲಿ ಸ್ವಲ್ಪ ಬರ ನಿರೋಧಕ ಶಕ್ತಿ ಕೂಡ ಗಿಡಗಳಲ್ಲಿ ಕಡಿಮೆ ಆಗ್ತಕ್ಕಂಥದ್ದು. ಈ ಒಂದು ಮೆಗ್ನೀಸಿಯಂ ಸಮಸ್ಯೆ ಇದ್ದಂಥ ರೈತರು ಏನು ಮಾಡಬೇಕಪ್ಪ ಅಂತಂದರೆ ಈ ಮೆಗ್ನೀಸಿಯಂ ಲವಣಗಳನ್ನು ಶಿಫಾರಸು ಮಾಡಿದ ಒಂದು ಪ್ರಮಾಣದಲ್ಲಿ ಸಿಂಪರಣೆ ಮಾಡ್ತಕ್ಕಂಥದ್ದು. ಅದರಲ್ಲಿ ಮೆಗ್ನೀಸಿಯಂ ಸಲ್ಫೇಟ್ ಸಿಗುತ್ತೆ, ಅದನ್ನು ಒಂದು ಎಕರೆಗೆ ಒಂದು 10 ಲೀಟರ್ ನೀರಿಗೆ 3 ಗ್ರಾಮಷ್ಟು ಹಾಕಿ ಸರಿಯಾಗಿ ಬೆಳೆಗಳ ಮೇಲೆ ಸಿಂಪರಣೆ ಮಾಡೋದ್ರಿಂದ ಈ ಮೆಗ್ನೀಸಿಯಂ ಒಂದು ಪೋಷಕಾಂಶದ ಕೊರತೆಯನ್ನು ನಿವಾರಣೆ ಮಾಡಬಹುದು. ತದನಂತರದಲ್ಲಿ ಗಂಧಕ, ಗಂಧಕ ಕೂಡ ಬಹಳ ಪ್ರಮುಖವಾದಂಥ ಒಂದು ಪೋಷಕಾಂಶ. ಇದು ನಾವು ಮೆಣಸಿನಕಾಯಿನಲ್ಲಿ ಹೇಳ್ತಾ ಇದ್ದೀನಿ ನಾನಾಗಲೇ. ಮೆಣಸಿನಕಾಯಿನಲ್ಲಿ ಏನಪ್ಪ ಅಂದರೆ ಭಾಳ ಒಂದು ಬೂದರೋಗ ಬರ್ತದೆ. ಬೂದರೋಗ ಬಂದಾಗ ನಾವು ಗಂಧಕ ಹೊಡೀರಿ ಅಂತೀವಿ ರೈತರಿಗೆ. ಆದರೆ ಇದನ್ನು ಸುರಿನಲ್ಲೇ ನಾವು ರೈತರು ಬಳಸೋದ್ರಿಂದ ಇದು ಈ ಥರದ ಸಮಸ್ಯೆಗಳನ್ನು ಅವರು ಬಹಳಷ್ಟು ಮಟ್ಟಿಗೆ ಕಡಿಮೆ ಮಾಡ್ಕೋಬೋದು. ಈ ಪೋಷಕಾಂಶಗಳ ಬಗ್ಗೆ ಮಾತಾಡೋದು ಆದಾಗ ಬಹಳ ಮುಖ್ಯವಾಗಿ ರೈತರು ಮಣ್ಣು ಪರೀಕ್ಷೆ ಮಾಡಬೇಕು. ಬೆಳೆ ಹಾಕೋದಕ್ಕಿಂತ ಮುಂಚೆ ಮಣ್ಣು ಪರೀಕ್ಷೆ ಮಾಡಿಸೋದ್ರಿಂದ ಯಾವ ಪೋಷಕಾಂಶಗಳು ಎಷ್ಟೆಷ್ಟಿದೆ ನಿಮ್ಮ ಹೊಲದಲ್ಲಿ ಅನ್ನುವಂಥ ಒಂದು ಮಾಹಿತಿಯನ್ನು ಪಡ್ಕೊಂಡು ಅದರ ಆಧಾರದ ಮೇಲೆ ನೀವು ಬೆಳೆ ಹಾಕೋಬೇಕು. ತದನಂತರದಲ್ಲಿ ಅದರ ಒಂದು ಆಧಾರದ ಮೇಲೆ ನೀವು ಈ ಒಂದು ಪೋಷಕಾಂಶಗಳನ್ನು ಬಳಕೆ ಮಾಡಬೇಕು. ಸೊ ನಾವಾಗಲೇ ಗಂಧಕದ ಒಂದು ಕಾರ್ಯ ಮತ್ತು ಲಕ್ಷಣಗಳ ಬಗ್ಗೆ ಮಾತಾಡಿದ್ವಿ. ಅದಕ್ಕೆ ಸರಿ ಏನಪ್ಪ ಅಂದರೆ ಒಂದು ಕೊರತೆ ನಿರ್ವಹಣೆ ಮಾಡಬೇಕಂತಂದರೆ 100 ರಿಂದ 200 ಕೆಜಿಯಷ್ಟು ನಾವು ಜಿಪ್ಸಮ್ ಕೂಡ ಮಣ್ಣಿಗೆ ಸೇರಿಸೋದ್ರಿಂದ ಈ ಒಂದು ಪೋಷಕಾಂಶದ ಸಮಸ್ಯೆಯನ್ನು ಸರಿ ಮಾಡ್ಬೋದು. ಅಥವಾ ಅಮೋನಿಯಂ ಸಲ್ಫೇಟ್ ಅಥವಾ ಪೊಟ್ಯಾಸಿಯಂ ಸಲ್ಫೇಟ್ ಕೂಡ ನಾವು ಬಳಕೆ ಮಾಡಬಹುದು. ಜೊತೆಗೆ ಕಬ್ಬಿಣ, ಕಬ್ಬಿಣ ಅಂಶ ಬಹಳ ಒಂದು ಪ್ರಮುಖ ಈ ನಮ್ಮ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳಲ್ಲಿ. ಮತ್ತು ನಮ್ಮ ಮಾನವನ ಒಂದು ಆರೋಗ್ಯದ ಹಿತದೃಷ್ಟಿಯಿಂದ ಕೂಡ ಕಬ್ಬಿಣ ಅಂಶ ಬಹಳ ಒಂದು ಪ್ರಮುಖ ಆಗುತ್ತೆ. ಇದು ಏನು ಮಾಡುತ್ತಪ್ಪ ಅಂದರೆ ಗಿಡಗಳಲ್ಲಿ ಪತ್ರಹರಿತ್ಯದ ರಚನೆ ಮಾಡೋದ್ರಲ್ಲಿ ಬಹಳ ಸಹಕಾರಿಯಾಗುತ್ತೆ. ಮತ್ತು ನಾವು ಇದರಲ್ಲಿ ಗಿಡದಲ್ಲಿ ಏನಪ್ಪ ಅಂದರೆ ಆಕ್ಸಿಡೇಷನ್ ಪ್ರೊಸೆಸ್ ಅಂತ ಹೇಳ್ತೀವಿ ನಾವು, ಆಕ್ಸಿಡೇಷನ್ ರಿಡಕ್ಷನ್, ಈ ಒಂದು ಸೋರ್ಸಿಂಗ್ ರಿಲೇಷನ್ಶಿಪ್ ಅಂತ ಹೇಳ್ತೇವೆ ನಾವು. ಅಂದರೆ ಈಗ ಭೂಮಿಯಲ್ಲಿ ಇರತಕ್ಕಂಥ ಒಂದು ಪೋಷಕಾಂಶಗಳನ್ನು ಎಲ್ಲಿ ಗಿಡದಲ್ಲಿ ಬಳಕೆ ಆಗುತ್ತೆ, ಸಪೋಸ್ ಈಗ ಮೆಣಸಿನಕಾಯಿನಲ್ಲಿ ಹೂವು ಬಿಡುವಂಥ ಹಂತದಲ್ಲಿ ಹೂವಿಗೆ ಬೇಕಾಗುತ್ತೆ, ಕಾಯಿ ಹಿಡಿಯೋ ಹಂತದಲ್ಲಿ ಆ ಒಂದು ಪೋಷಕಾಂಶಗಳು ಕಾಯಿಗೆ ಸಪ್ಲೈ ಮಾಡಬೇಕಾಗತ್ತೆ, ಅಥವಾ ಈಗ ಮಳೆ ನೀರು ಕಡಿಮೆ ಆದಾಗ ಅಥವಾ ಒಂದು ಬರ ಸಮಸ್ಯೆ ಇದ್ದಾಗ ಜಾಸ್ತಿ ಬೇರೆ ಕಡೆ ಬೆಳೀತದೆ ಗಿಡ, ಅಂಥ ಸಂದರ್ಭದಲ್ಲಿ ಆ ಒಂದು ಪೋಷಕಾಂಶಗಳನ್ನು ಬೇರಿನ ಕಡೆ ಉಪಯೋಗಿಸ್ತಕ್ಕಂಥದ್ದು. ಈ ರೀತಿಯ ಒಂದು ಹೊಂದಾಣಿಕೆ ಮಾಡಲಿಕ್ಕೆ ಕಬ್ಬಿಣದ ಅಂಶ ಬಹಳ ಮುಖ್ಯ ಆಗ್ತದೆ. ಈ ಒಂದು ಪೋಷಕಾಂಶದ ಕೊರತೆ ಇದ್ದಾಗ ಗಿಡಗಳಲ್ಲಿ ಒಂದು ರೀತಿಯಲ್ಲಿ ಹಳದಿ ಎಳೆ ಎಲೆಗಳು, ಚಿಗುರೆಲೆಗಳು ಬಹಳ ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು ಬಹಳಷ್ಟು ರೈತರು ನೀವು ನೋಡಿರ್ಬೋದು. ಶೇಂಗಾನಲ್ಲಿ ಈ ರೀತಿ ಕಾಣ್ತದೆ, ಈ ಚಿಗುರೆಲೆಗಳು ಬಹಳ ಒಂದು ಹಳದಿ ಬಣ್ಣಕ್ಕೆ ತಿರುಗತಕ್ಕಂಥದ್ದು. ಆದರೆ ಈ ಹಳದಿ ಬಣ್ಣ ತಿರುಗಿದ್ರು ಕೂಡ ಅದರ ಮೇಲೆ ಯಾವುದೇ ಒಂದು ಚುಕ್ಕೆಗಳಿರೋದಿಲ್ಲ, ಅತಿ ಹೆಚ್ಚು ಎಳೆ ಎಲೆಗಳು ಈ ರೀತಿಯಲ್ಲಿ ನಮಗೆ ಕಾಣಿಸ್ತದೆ. ಕಬ್ಬಿಣಾಂಶ ನಾನಾಗಲೇ ಹೇಳಿದಂಗೆ ಕಬ್ಬಿನಲ್ಲಿ ಕೂಡ ಬಹಳಷ್ಟು ಸೀರಿಯಸ್ ಆಗಿ ಈ ಕಬ್ಬಿನ ಒಂದು ಲಕ್ಷಣಗಳನ್ನು ಕಡಿಮೆ ಇರತಕ್ಕಂಥದ್ದನ್ನು ನಾವು ನೋಡ್ತೇವೆ. ಕೆಂಪು ಮಣ್ಣು ಇರೋ ಕಡೆ ಜಾಸ್ತಿ ಕಬ್ಬಿಣದ ಅಂಶದ ಸಮಸ್ಯೆಯನ್ನು ನೋಡ್ತೇವೆ ನಾವು. ಸೊ ಈ ರೀತಿ ಕಬ್ಬಿಣಾಂಶದ ಸಮಸ್ಯೆ ಇದ್ದಾಗ ರೈತರು ಫೆರಸ್ ಸಲ್ಫೇಟ್ 10-15 ಕೆಜಿ ಪ್ರತಿ ಹೆಕ್ಟೇರ್ಗೆ ಮಣ್ಣಿಗೆ ಸೇರಿಸೋದ್ರಿಂದ ಕೂಡ ಇದನ್ನು ನಾವು ನಿವಾರಣೆ ಮಾಡ್ಬೋದು. ಈ ಕಬ್ಬಿಣ ಅಂಶದ ಸಮಸ್ಯೆ ನಿರ್ವಹಣೆ ಮಾಡಬೇಕಂದ್ರೆ ಮಣ್ಣಿನ ರಸಸಾರನ ಕೂಡ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬೇಕಾಗತ್ತೆ. ಇನ್ನೊಂದು ಬಹುಮುಖ್ಯವಾದಂಥ ಪೋಷಕಾಂಶ ಅಂದರೆ ಸತು. ಸತು ಬಹಳ ಪ್ರಮುಖವಾದಂಥ ಒಂದು ಪಾತ್ರವನ್ನು ವಹಿಸ್ತಾ ಇದೆ ಇತ್ತೀಚಿನ ದಿನಮಾನಗಳಲ್ಲಿ. ಯಾಕಪ್ಪ ಅಂತಂದರೆ ನಮ್ಮ ರಾಜ್ಯ ಹಾಗೂ ನಮ್ಮ ದೇಶದ ಮಣ್ಣಿನಲ್ಲಿ ಕಬ್ಬಿಣ ಹಾಗೂ ಸತುವಿನ ಒಂದು ಕಂಟೆಂಟ್ ಏನು, ಈ ಒಂದು ಮಣ್ಣಿನಲ್ಲಿ ಇರತಕ್ಕಂಥ ಅಂಶಗಳು ಕಡಿಮೆ ಆಗಿದೆ ಅಂತ ಈಗಾಗಲೇ ದೃಢಪಟ್ಟಿದೆ. ಹಾಗಾಗಿ ಸಾಕಷ್ಟು ಬೇರೆ ಬೇರೆ ಇಕ್ರಿಸಾರ್ಟ್ ಮತ್ತು ಬೇರೆ ಬೇರೆ ಸಂಸ್ಥೆಗಳಿಂದ ಇವತ್ತು ಮಣ್ಣಿನಲ್ಲಿ ಈ ಒಂದು ಲಘು ಪೋಷಕಾಂಶಗಳ ಒಂದು ಅಂಶವನ್ನು ಹೆಚ್ಚು ಮಾಡಲಿಕ್ಕೆ ಸಾಕಷ್ಟು ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳಾಗ್ತಿದೆ. ಈ ಒಂದು ಸತು ಏನು ಮಾಡುತ್ತಪ್ಪ ಅಂತಂದರೆ ಗಿಡಗಳನ್ನು ಬಲಿಷ್ಠ ಮಾಡ್ತಕ್ಕಂಥದ್ದು ಅಥವಾ ಇತರೆ ಪೋಷಕಾಂಶಗಳನ್ನು ಸಿಗುವಂತೆ ಮಾಡ್ತಕ್ಕಂಥ ಕೆಲಸನ ಮಾಡುತ್ತೆ. ಮೆಕ್ಕೆಜೋಳದಲ್ಲಿ ಬಹಳ ಮುಖ್ಯ ಇದು ಸತು. ಪ್ರತಿ ಎಕರೆಗೆ ಈಗಾಗಲೇ 10 ಕೆಜಿಯಷ್ಟು ಏನು ಗೊಬ್ಬರಗಳ ಜೊತೆಗೆ ಜಿಂಕ್ ಸಲ್ಫೇಟ್, ಸತುವಿನ ಸಲ್ಫೇಟ್ನ ಹಾಕಬೇಕಂತೇಳಿ ಈಗಾಗಲೇ ರೆಕಮೆಂಡೇಷನ್ ಆಗಿದೆ. ಈ ಒಂದು ಸತು ಅಂಶ ಕಡಿಮೆ ಇದ್ದಂಥ ಒಂದು ಗಿಡಗಳಲ್ಲಿ ಏನಾಗುತ್ತಪ್ಪ ಅಂದರೆ ಎಲೆಗಳು ಬಹಳ ಸಣ್ಣದಾಗಿ ಬಿಳಿಸಿಕೊಳ್ತಕ್ಕಂಥದ್ದು, ಸಣ್ಣದಾಗತಕ್ಕಂಥದ್ದು, ಅಥವಾ ಚಿಗುರಲೆ ಒಂದು ರೀತಿಯಲ್ಲಿ ಬೂದಿ ಬಣ್ಣಕ್ಕೆ ತಿರ್ಕೊಳ್ತಕ್ಕಂಥದ್ದು, ಅಥವಾ ಈ ಎಳೆಯ ಒಂದು ನರಗಳು ಹಸಿರಾಗಿದ್ದು ಆ ತುದಿವರೆಗೂ ಈ ರೀತಿಯ ಒಂದು ಬೂದಿ ಬಣ್ಣ ಆವರಿಸ್ಕೊಳ್ತಕ್ಕಂಥದ್ದನ್ನು ನಾವು ನೋಡ್ತೇವೆ. ಸೊ ಈ ರೀತಿ ಒಂದು ಸತುವಿನ ಸಮಸ್ಯೆ ಇರತಕ್ಕಂಥ ಒಂದು ತಾಕುಗಳಲ್ಲಿ 20-25 ಕೆಜಿ ಪ್ರತಿ ಹೆಕ್ಟೇರ್ಗೆ ಸತುವಿನ ಸಲ್ಫೇಟನ್ನು ನೀವು ಪ್ರಾರಂಭಿಕ ಹಂತದಲ್ಲಿ ಹಾಕ್ಬೋದು, ಅಥವಾ 1%ರಷ್ಟು ಇದನ್ನು ಔಷಧಿ ಸಿಂಪಡಣೆ ಮಾಡೋದ್ರ ಮುಖಾಂತರ ಕೂಡ ನಾವು ಬಳಕೆ ಮಾಡಬಹುದು. ತದನಂತರ ಇನ್ನೊಂದು ಪ್ರಮುಖವಾದಂಥ ಒಂದು ಪೋಷಕಾಂಶ ತೋಟಗಾರಿಕಾ ಬೆಳೆಗಳಲ್ಲಿ ಬೋರಾನ್. ಬೋರಾನ್ ಬಹಳ ಒಂದು ಪ್ರಮುಖವಾದಂಥ ಒಂದು ಪೋಷಕಾಂಶ ಕೃಷಿ ಬೆಳೆಗಳಲ್ಲೂ ಆಗಿರ್ಬೋದು, ತೋಟಗಾರಿಕಾ ಬೆಳೆಗಳಲ್ಲೂ ಆಗಿರ್ಬೋದು. ಈ ಒಂದು ಪರಾಗಸ್ಪರ್ಶ ಕ್ರಿಯೆಗೆ ಅತಿ ಮುಖ್ಯವಾಗಿ ಈ ಒಂದು ಸೂರ್ಯಕಾಂತಿ ಬೆಳೆಯಲ್ಲಿ ನೋಡಿರ್ಬೋದು ನೀವು. ಈ ಸೂರ್ಯಕಾಂತಿ ಬೆಳೆಯಲ್ಲಿ ಏನಪ್ಪ ಅಂತಂದರೆ ಹೂ ಹಾಡೋ ಹಂತದಲ್ಲಿ ಬೋರಾನ್ 1%ರಷ್ಟು ಸಿಂಪಡಣೆ ಮಾಡ್ತಾರೆ. ಸೊ ಹಾಗೆ ಮಾಡೋದ್ರಿಂದ ಏನಪ್ಪ ಅಂತಂದರೆ ಈ ಒಂದು ಪರಾಗ ರೇಣುಗಳು ಉತ್ಪತ್ತಿ ಆಗ್ತಕ್ಕಂಥದ್ದು, ಅತಿ ಹೆಚ್ಚು ಪರಾಗಸ್ಪರ್ಶ ಕ್ರಿಯೆ ಆಗೋ ರೀತಿಯಲ್ಲಿ ಸಹಕಾರಿಯಾಗೋದಕ್ಕೆ ಬಹಳ ಬೋರಾನ್ ಬಹಳ ಪ್ರಮುಖ ಪಾತ್ರ ವಹಿಸುತ್ತೆ. ಸೊ ಇದರದ್ದು ಒಂದು ಅಂಶ ಕಡಿಮೆ ಆಯಿತಪ್ಪ ಅಂತಂದರೆ ಯಾವುದೇ ಒಂದು ಬೆಳೆಯಲ್ಲಿ ಏನಾಗುತ್ತೆ ಅಂದರೆ ಒಂದು ಕಾಯಿ ಆಗಿರ್ಬೋದು ಅಥವಾ ಹೂ ಮೊಗ್ಗು ಆಗಿರ್ಬೋದು ಉದುರತಕ್ಕಂಥದ್ದು ಅಥವಾ ಒಂದು ರೀತಿಯಲ್ಲಿ ಸೀಳತಕ್ಕಂಥದ್ದು. ನಾನು ನಿನ್ನೆ ಮೊನ್ನೆ ಒಂದು ಹೊಲಕ್ಕೆ ಹೋದಾಗ ನೋಡ್ತಾ ಇದ್ದೆ ಸರ್, ಈ ಒಂದು ಬಾಳೆ ಗೊನೆಯಲ್ಲಿ ಬಾಳೆ ಹಣ್ಣಲ್ಲಿ ಸೀಳ್ತಕ್ಕಂಥದ್ದು ಅಥವಾ ಈ ಸೂರ್ಯಕಾಂತಿ ತೆನೆಯಲ್ಲಿ ಕೂಡ ಸೀಳ್ತಕ್ಕಂಥದ್ದು. ಈ ರೀತಿಯ ಒಂದು ಸಮಸ್ಯೆಗಳು ಬಹಳಷ್ಟು ಉದ್ಭವಿಸ್ತಾ ಇದೆ. ಇಲ್ಲಪ್ಪ ಅಂತಂದರೆ ಬೋರಾನ್ ಒಂದು ಕೊರತೆ ಇದ್ದಂಥ ಒಂದು ತಾಕುಗಳಲ್ಲಿ. ಸೊ ಅಂಥ ಕಡೆ 0.5 ಅಥವಾ 0.5%ಅಷ್ಟು ಬೋರಿಕ್ ಆಸಿಡನ್ನು ಕೂಡ ಸ್ಪ್ರೇ ಮಾಡೋದ್ರಿಂದ ಕೂಡ ಈ ಒಂದು ಪೋಷಕಾಂಶದ ಕೊರತೆಯನ್ನು ಸರಿ ಮಾಡ್ಬೋದು ಅಂತೇಳಿ ತಿಳಿಸ್ಲಿಕ್ಕೆ ಬಯಸ್ತೇನೆ. ಇನ್ನು ಡಾಕ್ಟರ್ ಚಂದ್ರನಾಯಕರೇ, ಈ ಸಮಗ್ರ ಪೋಷಕಾಂಶಗಳ ಬಳಕೆಯಿಂದ ನಮ್ಮ ರೈತ ಮಿತ್ರರು ರೋಗಗಳ ನಿರ್ವಹಣೆಯನ್ನು ಹೇಗೆ ಮಾಡಬಹುದು ಅಂತ? ಸರ್, ಈಗ ಒಂದು ರೋಗ ಬರಬೇಕಂದ್ರೆ ಅದರಲ್ಲಿ ಇಂಬ್ಯಾಲೆನ್ಸ್ ನ್ಯೂಟ್ರಿಷನ್ ಅಂದರೆ ಈಗ ಒಂದು ಗಿಡದಲ್ಲಿ, ಒಂದು ಮೆಣಸಿನಕಾಯಿ ಗಿಡದಲ್ಲೇ ತಗೊಳ್ಳೋಣ ನಾವು, ಇವತ್ತು ಸರಿಯಾಗಿ ಬ್ಯಾಲೆನ್ಸ್ ನ್ಯೂಟ್ರಿಷನ್ ಆಗಿತ್ತಪ್ಪ ಅಂದರೆ ಆ ಗಿಡದಲ್ಲಿ ಆ ಒಂದು ಗಿಡಕ್ಕೆ ಸಾಮಾನ್ಯವಾಗಿ ರೋಗ ಬರೋದಿಲ್ಲ. ಅಲ್ಲಿ ಒಂದು ವಾತಾವರಣ, ತದನಂತರ ಈ ಒಂದು ಪೋಷಕಾಂಶಗಳು, ನಂತರದಲ್ಲಿ ರೈತರು ಮಾಡ್ತಕ್ಕಂಥ ಒಂದು ಬೇಸಾಯ ಕ್ರಮಗಳು, ಮತ್ತು ಅವರು ಬಳಕೆ ಮಾಡಿರ್ತಕ್ಕಂಥ ತಳಿ, ಇಷ್ಟು ಒಟ್ಟಿಗೆ ಕೂಡಿ ಇದರಲ್ಲಿ ಇಂಬ್ಯಾಲೆನ್ಸ್ ಆದಾಗ ಮಾತ್ರ ರೋಗ ಉಲ್ಬಣೆ ಆಗ್ತದೆ. ಈಗ ರೈತರು ಏನು ಮಾಡ್ತಾರಂದ್ರೆ, ನಾನು ಆಗಲೇ ಹೇಳ್ದಂಗೆ ಪ್ರಧಾನ ಪೋಷಕಾಂಶಗಳನ್ನು ಮಾತ್ರ ಹೆಚ್ಚೆಚ್ಚು ಬಳಸ್ತಾರೆ, ಮತ್ತು ಈ ಬೇರೆ ಪೋಷಕಾಂಶಗಳ ಬಗ್ಗೆ ಅವ್ರಿಗೆ ಮಾಹಿತಿ ಇರೋದಿಲ್ಲ. ಈಗ ನಾನಾಗಲೇ ಹೇಳ್ದಂಗೆ ಗಂಧಕ ಅಂಶ ಕಡಿಮೆ ಇರುತ್ತೆ ಅಂದರೆ ಅವ್ರಿಗೆ ಗಂಧಕ ಎಲ್ಲಿ ಸಿಗುತ್ತೆ, ಗಂಧಕ ಹೆಂಗೆ ತಂದು ಹೊಡಿಬೇಕು ಅನ್ನೋಂಥ ಮಾಹಿತಿ ಅವರಿಗೆ ಸರಿಯಾಗಿರೋದಿಲ್ಲ. ಸೊ ಅದಕ್ಕೆ ರೈತರು ಏನು ಮಾಡಬೇಕಪ್ಪ ಅಂದರೆ, ಒಂದು ಮಲ್ಟಿಮಿಕ್ಸ್ ಅಂತ ಸಿಗುತ್ತೆ. ಮಲ್ಟಿಮಿಕ್ಸಲ್ಲಿ ಈ ಎಲ್ಲ ಮೈಕ್ರೋನ್ಯೂಟ್ರಿಯೆಂಟ್ ನಾನು ಹೇಳಿದ್ನಲ್ಲ ಆಗಲೇ, ಲಘು ಪೋಷಕಾಂಶಗಳು ಇರ್ತಕ್ಕಂಥ ಒಂದು ಕಿಟ್ ಸಿಗುತ್ತೆ, ಅದು ಒಂದು ಕೆ ಜಿಗೆ 200 ರೂಪಾಯಿ ಇರ್ಬೋದು ಅಷ್ಟೇ. ಅದು ಈ ಮೆಣಸಿನಕಾಯಿ ಬೆಳೀತಕ್ಕಂಥ ರೈತರು ಸಾಮಾನ್ಯವಾಗಿ ಈ ಬಳ್ಳಾರಿ ಭಾಗದಲ್ಲಿ ನಾನು ನೋಡಿದಂಗೆ ಭಾಳಷ್ಟು ಖರ್ಚು ಮಾಡ್ತಾರೆ. ಖರ್ಚು ಮಾಡ್ತಾರಂದರೆ ಅದು ಸಮಸ್ಯೆನೇ ಬೇರೆ ಇರ್ತದೆ, ಅವ್ರು ಹೊಡೆಯುವಂಥದ್ದೇ ಬೇರೆ ಇದ್ದಾಗ ಅವರಿಗೆ ಖರ್ಚು ಹೆಚ್ಚಾಗಿ ಅವರು ಹೆಚ್ಚಿನ ಲಾಭ ಪಡೆಯಲಿಕ್ಕೆ ಆಗೋದಿಲ್ಲ. ಸೊ ಹಾಗಾಗಿ ರೈತರೇನಪ್ಪ ಅಂತಂದರೆ, ಮೊದಲನೇದಾಗಿ ಸಮಸ್ಯೆ ಏನಿದೆ ಅನ್ನೋದನ್ನು ನಿಖರವಾಗಿ ತಿಳ್ಕೊಳ್ಳೋವರೆಗೂ ಯಾವುದೇ ಔಷಧಿನ ತಂದು ಹೊಡೆಯೋದು ಉಪಯೋಗ ಇಲ್ಲ. ನಂತರದಲ್ಲಿ ಏನಪ್ಪ ಅಂತಂದರೆ, ಅವರು ಕೃಷಿ ವಿಜ್ಞಾನಿಗಳಿಂದ ಆಗಿರ್ಬೋದು ಅಥವಾ ಕೃಷಿ ಇಲಾಖೆಯ ತಜ್ಞರಿಂದ ಆಗಿರ್ಬೋದು, ಆ ಒಂದು ಸಮಸ್ಯೆಯನ್ನು ಅವ್ರಿಗೆ ತೋರಿಸಿ ಅವರೊಂದು ಸಲಹೆ ಸೂಚನೆ ತಗೊಂಡು ನಂತರದಲ್ಲಿ ಅವರು ಈ ಒಂದು ಔಷಧಿಯನ್ನು ತಗೊಂಡು ಹೊಡೆಯೋದ್ರಿಂದ ಅವರಿಗೆ ಹೆಚ್ಚಿನ ಲಾಭ ಬರುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ತಿಳಿಸ್ಲಿಕ್ಕೆ ಬಯತೇನೆ ಸರ್. ಇನ್ನು ಯಾವುದೇ ಒಂದು ಪೋಷಕಾಂಶದ ಕೊರತೆ ತಮ್ಮ ಸಸ್ಯಗಳಲ್ಲಿ ಕಂಡು ಬರ್ತಾ ಇದೆ ಅಂತ ಹೇಳಿ ನಮ್ಮ ರೈತ ಮಿತ್ರರು ಗುರುತಿಸೋದು ಹಾಗೆ, ಮತ್ತು ಅವುಗಳ ಪ್ರಮುಖ ಲಕ್ಷಣಗಳೇನು, ಇನ್ನು ನಶ್ಯಲ್ ಯಾವ ಥರ ಅವರು ಗುರುತಿಸಬೇಕು, ಇಮಿಡಿಯೇಟ್ ಆಗಿ ಅವರು ಏನು ಮಾಡಬೇಕು ಅಂತ ಹೇಳಿ ಕೆಲವು ಸೂಕ್ಷ್ಮ ವಿಚಾರಗಳನ್ನು ತಿಳಿಸ್ಲಿಕ್ಕೆ ಸಾಧ್ಯ ಇದೆಯಾ? ಸರ್, ಈಗ ನಾವು ಸ್ವಲ್ಪ ಹಿಂದೆ ಹೋದ್ರೆ, ಒಂದು 16ನೇ ಶತಮಾನಕ್ಕಿಂತ ಹಿಂದೆ ಹೋದಾಗ ಕೃಷಿ ಹೆಂಗಿತ್ತು ನಮ್ಮಲ್ಲಿ ಅಂದರೆ, ಆಗ ತಳಿಗಳನ್ನು ಮಾತ್ರ ಬಳಸ್ತಾ ಇದ್ರು ನಮ್ಮ ರೈತರು. ಕೇವಲ ತಳಿಗಳು, ಆವಾಗ ಸಂಕರಣ ತಳಿಗಳು ಬಂದಿರಲಿಲ್ಲ. ಈಗ ನಾವು ಹೈಬ್ರಿಡ್ ಮೆಕ್ಕೆಜೋಳ ಆಗಿರ್ಬೋದು, ಎಲ್ಲ ತಳಿಗಳಿಂದ ಹೈಬ್ರಿಡ್ ಬಂದವೀಗ. ಸೊ 16ನೇ ಶತಮಾನದ ಹಿಂದೆ ಆ ಒಂದು ಹಸಿರು ಏನು ಗ್ರೀನ್ ರೆವಲ್ಯೂಷನ್ ಅಂದ್ವಿ ನಾವು, ಹಸಿರು ಕ್ರಾಂತಿ ಆದ ನಂತರದಲ್ಲಿ ಈ ಒಂದು ಸಂಕರಣ ತಳಿಗಳು ಬಂದವು. ಸಂಕರಣ ತಳಿಗಳು ಬಂದ ನಂತರದಲ್ಲಿ ಏನಪ್ಪ ಅಂತಂದ್ರೆ, ಹೆಚ್ಚೆಚ್ಚು ಬೆಳೀತಾವೆ. ಇವು ಹೆಚ್ಚೆಚ್ಚು ಬೆಳೀತಾವ ಅಂದರೆ ನಾವು ಹೆಚ್ಚೆಚ್ಚು ಇದಕ್ಕೆ ಹಾಕಬೇಕು, ಗೊಬ್ಬರ ಹೆಚ್ಚಾಕಬೇಕು, ನೀರು ಹೆಚ್ಚಾಕಬೇಕು, ಎಲ್ಲದೂ ಹೆಚ್ಚೆಚ್ಚು ನಾವು ಖರ್ಚು ಮಾಡಿದಾಗ ಇವು ಹೆಚ್ಚು ಕೊಡ್ತಕ್ಕಂಥವು. ಈಗ ನೀವು ಸ್ವಲ್ಪ ಹಿಂದೆ ಹೋದ್ರೆ, ನಾವು ಹಸುಗಳ ಬಗ್ಗೆ ಮಾತಾಡೋದಾದರೆ, ಈ ದೇಸಿ ಹಸು ಇತ್ತು ನಮ್ಮಲ್ಲಿ, ದೇಸಿ ಹಸು ಬಹಳ ಖರ್ಚು ಮಾಡಿಸ್ತಿರ್ಲಿಲ್ಲ, ಅದು ಆದರೆ ಲಿಮಿಟೆಡ್ ಹಾಲು ಕೊಡ್ತಾ ಇತ್ತು, ಬಹಳ ಜಾಸ್ತಿ ಕೊಡ್ತಿರ್ಲಿಲ್ಲ. ಆದರೆ ಇವತ್ತು ಜರ್ಸಿ ಮತ್ತು ಹೆಚ್ಚಫ್ ಹಸುಗಳು ಬಂದಾವು, ಅದಕ್ಕೆ ನಾವು ಎಷ್ಟು ಹಾಕ್ತೀವಿ ಅಷ್ಟು ಕರಿತಾವು, ಅಂದರೆ ನಾವು ಹೈ ಇನ್ವೆಸ್ಟ್ಮೆಂಟ್ ಮಾಡಿದಾಗ ಹೈ ರಿಟರ್ನ್ ಕೊಡ್ತಾವು. ಸೊ ಈ ರೀತಿಯಲ್ಲಿ ಕೃಷಿನಲ್ಲಿ ಏನಾಗ್ಬಿಟ್ಟಿದೆ ಅಂದರೆ, ಇತ್ತೀಚೆಗೆ ರೈತರು ಎಲ್ಲ ಇದರಲ್ಲೂ ಕೂಡ ಸಂಕರಣ ತಳಿಗಳನ್ನು ಬಳಸ್ತಾ ಇದ್ದಾರೆ, ಒಳ್ಳೆಯದು. ಆದರೆ ಅವುಗಳಲ್ಲಿ ನೀವು ಕೇಳಿದ ಹಾಗೆ ಏನಪ್ಪ ಅಂತಂದ್ರೆ, ಈ ಒಂದು ಕೊರತೆ ಲಕ್ಷಣಗಳು ಯಾವ ರೀತಿ ಗೊತ್ತಾಗ್ತಾವ? ಈಗ ಒಬ್ಬ ರೈತ ಒಂದು ಬೆಳೆ ಹಾಕಿದಾನಂದ್ರೆ ಆತನ ಗೊತ್ತಿರುತ್ತೆ, ಸರ್ ಈಗ ಏನು ಗೊಬ್ಬರ ಹಾಕಿನ ನಾನು, ಈಗ ಬಿತ್ತೋ ಕಾಲಕ್ಕೆ DAP ಹಾಕಿನೇ ಇಲ್ಲ. ಸೊ ಬಿತ್ತಿ ಒಂದು 15-20 ದಿನಕ್ಕೆ ಗಿಡದಲ್ಲಿ ಒಂದು ಲಕ್ಷಣಗಳು ಗೊತ್ತಾಗ್ತಾವ, ಅದು ತೋರಿಸುತ್ತೆ. ಅಂದರೆ ಅದರಲ್ಲಿ ಕಡಿಮೆ ಇದೆ ಅಂದರೂ ತೋರಿಸುತ್ತೆ, ಜಾಸ್ತಿ ಆಯಿತು ಅಂದರೂ ತೋರಿಸುತ್ತೆ. ನಾನು ಇದನ್ನ ಯಾಕೆ ಹೇಳ್ತೇನೆ ಅಂದರೆ, ಈಗ ಈ ಲೀಫ್ ಏರಿಯಾ ಅಂತ ಹೇಳ್ತೇವೆ ನಾವು ಫಿಸಿಯಾಲಜಿಕಲ್ ಟರ್ಮ್ನಲ್ಲಿ, ಎಲೆಯ ವಿಸ್ತೀರ್ಣ. ಈ ಒಂದು ಗಿಡದಲ್ಲಿ ಭಾಳ ಎಲೆಗಳು ಇರಬಾರ್ದು, ಭಾಳ ಕಡಿಮೆ ಎಲೆಗಳು ಇರಬಾರ್ದು, ಆಪ್ಟಿಮಮ್ ಲೀಫ್ ಏರಿಯಾ ಅಂತೀವಿ ನಾವು. ಆಪ್ಟಿಮಮ್ ಲೀಫ್ ಏರಿಯಾ ಇದ್ದಾಗ ಮ್ಯಾಕ್ಸಿಮಮ್ ಇಳುವರಿ ಪಡೆಯೋಕೆ ಸಾಧ್ಯ ಆಗುತ್ತೆ ನಾವು. ಸೊ ಇದನ್ನ ಯಾಕೆ ಹೇಳ್ತಿದ್ದೀನಿ ಅಂದರೆ, ಮತ್ತೆ ಈಗ ಕೊರತೆ ಕಂಡ ತಕ್ಷಣ ರೈತರು ಏನು ಮಾಡ್ತಾರೆ ಅಂದರೆ, ಅದನ್ನು ಹೆಚ್ಚೆಚ್ಚು ಹಾಕ್ತಕ್ಕಂಥದ್ದು. ರಾಸಾಯನಿಕ ಗೊಬ್ಬರಗಳಲ್ಲಿ ಹಾಕೋದ್ರಲ್ಲಿ ರೈತರಲ್ಲಿ ಭಾಳ ಕಾಂಪಿಟೇಷನಲ್ಲಿ ಹಾಕುತ್ತಾರೆ ಇವತ್ತು. ಅದೇ ತಿಪ್ಪೆ ಗೊಬ್ಬರದಲ್ಲಿ ಕಾಂಪಿಟೇಷನ್ ಮಾಡಿ ಹಾಕ್ತಾ ಇಲ್ಲ ಅವರು. ತಿಪ್ಪೆ ಗೊಬ್ಬರದಲ್ಲಿ ಕಾಂಪಿಟೇಷನ್ ಮಾಡಿ ಹಾಕಿದ್ರೆ ಇವತ್ತು ಈ ವಿಚಾರ ಮಾತಾಡುವಂಥ ಅವಶ್ಯಕತೆನೂ ಇರ್ತಿರಲಿಲ್ಲ ಅನ್ಸುತ್ತೆ ನನಗೆ. ಯಾಕಂದ್ರೆ ಲಘು ಪೋಷಕಾಂಶಗಳು ಮತ್ತು ಪ್ರಧಾನ ಪೋಷಕಾಂಶಗಳು ತಿಪ್ಪೆ ಗೊಬ್ಬರದಲ್ಲಿ ಸಫಿಷಿಯಂಟ್ ಆಗಿರ್ತಾವೆ. ಇತ್ತೀಚಿನ ದಿನಗಳಲ್ಲಿ ಯಾಕೆ ಈ ಒಂದು ಸಮಸ್ಯೆ ಆಗ್ತಾ ಇದೆ, ಇದು ಲಿಂಕ್ ಆಗಿ ರೋಗಗಳು ಜಾಸ್ತಿ ಆಗ್ತಿದ್ದಾವೆ. ಇವತ್ತು ರೋಗ ಬರಲಿಕ್ಕೆ ಕಾರಣ ಅಥವಾ ರೋಗ ಬಂದಿದೆ ಅಥವಾ ಈ ಒಂದು ಪೋಷಕಾಂಶದ ಲಕ್ಷಣ ಒಂದು ಕೊರತೆ ಇದೆ ಅನ್ನೋದನ್ನ ಖಾತ್ರಿಪಡಿಸೋಕೆ ರೈತರಿಗೆ ಬಹಳಷ್ಟು ರೈತರಿಗೆ ಗೊತ್ತಿಲ್ಲ. ಮತ್ತು ನಮ್ಮ ಸಸ್ಯರೋಗ ತಜ್ಞರಾಗಿರ್ಬೋದು ಅಥವಾ ಬೇರೆ ಬೇರೆ ಅಧಿಕಾರಿಗಳಾಗಿರ್ಬೋದು, ಕೃಷಿ ಇಲಾಖೆಯಾಗಿರ್ಬೋದು ಅಥವಾ ನಮ್ಮಲ್ಲಿಂದು ಕೆಲವು ಕಡೆ ಇದರಲ್ಲಿ ಒಂದು ಕ್ಲಾರಿಟಿ ಇಲ್ಲ. ಇವತ್ತು ಮಾಲಿಬ್ಡಿನಮ್ ಸಿಂಪ್ಟಮ್ ಇದೆ ಅಥವಾ ಒಂದು ಕ್ಯಾಲ್ಸಿಯಂದು ಕೊರತೆ ಇದೆ ಅಥವಾ ಒಂದು ಬೋರಾನ್ದು ಕೊರತೆ ಇದೆ, ಇದನ್ನೇ ಮಾಡಬೇಕು ಅಂತ ನಿಖರವಾಗಿ ಹೇಳುವಂಥ ಕೆಲವು ಭಾಗದಲ್ಲಿ ಇದು ಅಷ್ಟು ಇಲ್ಲ ಅಂತ ಅನ್ನೋದು ನನಗೆ ಅನಿಸ್ತಾ ಇದೆ. ಸೊ ಹಾಗಾಗಿ ರೈತರು ಏನಪ್ಪ ಅಂತಂದರೆ, ಮೊದಲು ಅವರು ಖಾತ್ರಿ ಪಡಿಸ್ಕೋಬೇಕು ಅವ್ರಿಗೆ ಏನಾಗಿದೆ. ಇವತ್ತು ಮಾವಿನ ಬೆಲೆ ಆಗಿರ್ಬೋದು, ಪಪ್ಪಾಯಿ ಆಗಿರ್ಬೋದು ಅಥವಾ ದಾಳಿಂಬೆ ಆಗಿರ್ಬೋದು, ಬಹಳಷ್ಟು ಈ ದಾಳಿಂಬೆ ರೈತರಲ್ಲಿ ಬಗ್ಗೆ ಮಾತಾಡೋದಾದರೆ ಬಹಳಷ್ಟು ಅವರು ಖರ್ಚು ಮಾಡ್ತಾರೆ, ಈ ಭಾಗದಲ್ಲಿ ಆಯಿತು ಅಥವಾ ಬೇರೆ ಭಾಗದಲ್ಲಿ ಆಯಿತು. ಅಷ್ಟು ಖರ್ಚು ಮಾಡುವಾಗ ಅವರು ಈ ಲಘು ಪೋಷಕಾಂಶಗಳನ್ನು ಅವರು ಕೂಡ ನೆಗ್ಲೆಕ್ಟ್ ಮಾಡ್ತಾರೆ. ಸೊ ಹಾಗಾಗಿ ಅವರು ಅದಕ್ಕೆ ಹೆಚ್ಚಿನ ಒಂದು ಬೆಲೆ ತೆರಬೇಕಾಗುತ್ತೆ. ಅಂದರೆ ಅವರಿಗೆ ಇಳುವರಿ ಮಟ್ಟದಲ್ಲಿ ಮಾತಾಡುವಾಗ ಇವರಿಗೆ ಖರ್ಚು ಮಾಡಿದರೆ ಭಾಳ ಕಡಿಮೆ ಆಗುತ್ತೆ. ಇವತ್ತು ಒಂದು ಯಾವುದೋ ಒಂದು ಲಘು ಪೋಷಕಾಂಶ ಇವತ್ತು ಜಿಂಕ್ ಆಗಿರ್ಬೋದು, ಇವತ್ತು 5 kg ಪ್ಯಾಕೆಟಿಗೆ ಕೃಷಿ ಇಲಾಖೆಯಿಂದಲೇ ಸಿಗುತ್ತೆ, 150-200 ರೂಪಾಯಿ ಇರ್ಬೋದು. ಅಷ್ಟು ಖರ್ಚು ಮಾಡಿದರೆ ಅವರಿಗೆ ಇಳುವರಿನಲ್ಲಿ ಬಹಳ ಗಣನೀಯ ಅಧಿಕವಾಗಿ ಅವರಿಗೆ ಇಳುವರಿ ಲಾಭ ಬರುತ್ತೆ. ಆದರೆ ಇದು ಅವರಿಗೆ ಕೆಲವು ಕಡೆ ಮಾಹಿತಿ ಇಲ್ಲದೇನೂ ಇರ್ಬೋದು ಅಥವಾ ಅವರಿಗೆ ಎಲ್ಲಿ ಸಿಗುತ್ತೆ ಏನು ಅನ್ನೋದು ಮಾಹಿತಿನೂ ಸಲ್ಲದೆ ಇಲ್ಲದೇ ಇರ್ಬೋದು. ಇವತ್ತು ಕೃಷಿ ಇಲಾಖೆಯಲ್ಲಿ ಆದರೆ ರೈತರು ಏನು ಮಾಡ್ತಾರೆ ಅಂದರೆ ಇದು ಯಾಕೆ ಬೇಕು, ಇದು ಬೇಕಾಗಿಲ್ಲ ನಮಗೆ ಅಂತೇಳಿ ಭಾಳಷ್ಟು ಕಡೆ ನಾವು ಈ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಭೇಟಿ ಮಾಡಿದಾಗ ಕೂಡ ರೈತರು ಹೇಳ್ತಾ ಇರ್ತಾರೆ. ಸೊ ನಾನು ಈ ಸಂದರ್ಭದಲ್ಲಿ ಏನು ಹೇಳಲಿಕ್ಕೆ ಬಯಸ್ತೀನಿ ಅಂದರೆ ಈ ಒಂದು ಲಘು ಪೋಷಕಾಂಶಗಳನ್ನು ಯಾಕೆ ಕೊಡ್ತಾ ಇದ್ದಾರೆ ಅನ್ನೋದನ್ನು ನೀವು ಸರಿಯಾಗಿ ತಿಳ್ಕೋಬೇಕು. ನಿಮ್ಮ ಭಾಗದ ಮಣ್ಣಲ್ಲೇನಪ್ಪ ಅಂದರೆ ಈ ಒಂದು ಪೋಷಕಾಂಶದ ಕೊರತೆ ಇರೋದರಿಂದ ಸರ್ಕಾರದ ಮಟ್ಟದಲ್ಲಿ ಇದನ್ನು ಚರ್ಚೆ ಮಾಡಿ ನಿಮಗೆ ಒಂದು ಸಬ್ಸಿಡಿ ದರದಲ್ಲಿ ಇದನ್ನು ಕೊಡಲಿಕ್ಕೆ ಮಾಡಿದ್ದಾರೆ. ಆದಷ್ಟು ಹೆಚ್ಚಿನ ರೈತರು ಈ ಒಂದು ನೀವು ಗೊಬ್ಬರ ತಗೊಳ್ಳೋದ್ರ ಜೊತೆಗೆ ಲಘು ಪೋಷಕಾಂಶಗಳನ್ನು ಕೂಡ ಸಹ ನೀವು ಬಳಕೆ ಮಾಡೋದ್ರಿಂದ ನಿಮಗೆ ಮುಂದಿನ ದಿನಗಳಲ್ಲಿ ಒಳ್ಳೆಯದಾಗತ್ತೆ ಅಂತ ಹೇಳಿಕ್ಕೆ ಬಯಸ್ತೀನಿ ಸರ್. ತುಂಬ ಸಂತೋಷ ಡಾಕ್ಟರ್ ಚಂದ್ರನಾಯ್ಕ ಅವರೇ. ಇದುವರೆಗೆ ಕೃಷಿಯಲ್ಲಿ ಸಸ್ಯ ಪೋಷಕಾಂಶಗಳ ಮಹತ್ವ ಎಷ್ಟು ಮುಖ್ಯ ಅನ್ನೋದ್ರ ಬಗ್ಗೆ ನಮ್ಮ ರೈತ ಮಿತ್ರರಿಗೆ ಅರ್ಥವಾಗುವ ರೀತಿಯಲ್ಲಿ ಮಾಹಿತಿ ನೀಡಿದ್ರಿ. ನಿಮಗೆ ತುಂಬ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ, ಧನ್ಯವಾದಗಳು ಸರ್. ರೈತ ಬಾಂಧವರೇ, ಇದುವರೆಗೂ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಕೃಷಿಯಲ್ಲಿ ಸಸ್ಯ ಪೋಷಕಾಂಶಗಳ ಮಹತ್ವ ಕುರಿತು ಡಾಕ್ಟರ್ ಚಂದ್ರನಾಯಕ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದೆವು. ಸಂದರ್ಶಿಸಿದವರು ಅರುಣ್ ನಾಯಕ್ ಅವರು. तो आइए आज ही सब लेते हैं एक संकल्प, भारत को टीवी मुक्त बनाने का. तभी तो टीवी हारेगा, देश जीतेगा. टीवी हारेगा, देश जीतेगा. टीवी के बारे में ज्यादा जानकारी के लिए 1800-11-6666 पर संपर्क करें. ಇದೀಗ ಶೇಂಗಾ ಮತ್ತು ಸವತೆಕಾಯಿಯಲ್ಲಿ ಬರುವ ನಂಜು ರೋಗದ ನಿರ್ವಹಣೆ ಕುರಿತು ಡಾಕ್ಟರ್ ಗೋವಿಂದಪ್ಪ ಅವರಿಂದ ಮಾಹಿತಿ. ಶೇಂಗಾ ಬೆಳೆಯಲ್ಲಿ ಇದು ಒಂದು ಪ್ರಮುಖ ಬೇಸಿಗೆ ಬೆಳೆಯಾಗಿದ್ದು, ಈ ಬೆಳೆಯಲ್ಲಿ ವೈರಸ್ ನೆಕ್ರೋಸಿಸ್, ಬರ್ಡ್ ನೆಕ್ರೋಸಿಸ್ ಆಗುವ ಅಥವಾ ಕುಡಿಸಾಯುವ ನಂಜು ರೋಗ ಅಂತ ಕರೀತಾರೆ. ಇದು ಸಹ ಥ್ರಿಪ್ಸ್ ಕೀಟದಿಂದ ರೋಗ ಹರಡುತ್ತಾ ಹಲವಾರು ಬಗೆಯ ಒಂದು ಲಕ್ಷಣವನ್ನು ಉಂಟು ಮಾಡುತ್ತದೆ. ಕೊನೆಯದಾಗಿ ಗಿಡವು ಸಂಪೂರ್ಣ ಒಣಗಿ ಕಾಯಿ ಕಟ್ಟದೆ ಸಂಪೂರ್ಣವಾಗಿ ಸುಟ್ಟ ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತದೆ. ಇಂಥ ಒಂದು ನಂಜು ರೋಗವನ್ನ ಹತೋಟಿ ಮಾಡಲಿಕ್ಕೆ ನಾವು ಮೊದಲು ಶೇಂಗಾ ಬೀಜವನ್ನ ಇಮಿಡೋಕ್ಲೋಪ್ರಿಡ್ ಕೀಟನಾಶಕ 5 ml ಪ್ರತಿ kg ಬೀಜದಂತೆ ಬೀಜೋಪಚಾರ ಮಾಡಬೇಕು. ಎರಡನೆಯದು, ಸಸ್ಯ ಬೀಜಗಳನ್ನ ಉಪಚಾರ ಮಾಡಿದ ನಂತರ ಹೊಲದ ಸುತ್ತಲೂ ತಡೆ ಬೆಳೆಯಾಗಿ ತೊಗರಿ ಅಥವಾ ಜೋಳದ ಸಾಲ ಬೆಳೆಯುವುದು. ಮೂರನೆಯದು, ಶೇಂಗಾ ಹೊಲದಲ್ಲಿ ನೀಲಿ ಅಂಟು ಬಲಗಳನ್ನು ಎಕರೆಗೆ 8-10 ರಂತೆ ಬಳಸುವುದರಿಂದ ಥ್ರಿಪ್ಸ್ ಕೀಟಗಳನ್ನು ಹಾವಳಿಯನ್ನು ತಪ್ಪಿಸಬಹುದು. ನಾಲ್ಕನೆಯದು, ಬೀಜ ಬಿತ್ತುವಾಗ ಹೆಚ್ಚಿನ ಬೀಜದ ಪ್ರಮಾಣವನ್ನು ಒತ್ತಾಗಿ ಬಿತ್ತುವುದರಿಂದ ಈ ರೋಗದ ಹಾವಳಿಯನ್ನು ತಪ್ಪಿಸಬಹುದೆಂದು ಸಂಶೋಧನೆಯಿಂದ ಕಂಡುಬಂದಿದೆ. ನಂತರ ಕೀಟನಾಶಕಗಳು ಬಿತ್ತಿದ 30-45 ದಿನಗಳ ಅಂತರದಲ್ಲಿ ಕಾನ್ಫಿಡರ್ 5 ml ಪ್ರತಿ 10 L ನೀರು ಬೆರೆಸಿ ಥಯಾಮೆಥಾಕ್ಸಾಮ್ ಈ ಒಂದು ಕೀಟನಾಶಕ 4 g 1-10 L ನೀರಿನಲ್ಲಿ ಬೆರೆಸಿ 15 ದಿನಗಳ ಒಮ್ಮೆ ಬೆರೆಸಿ ಸಿಂಪಡಣೆ ಮಾಡುವುದರಿಂದ ಈ ಕೀಟಗಳ ಹಾವಳಿಯನ್ನ ತಪ್ಪಿಸಬಹುದು. ಹೀಗೆ ಶೇಂಗಾ ಮತ್ತು ಸೂರ್ಯಕಾಂತಿಯಲ್ಲಿ ಬರುವ ನಂಜು ರೋಗಗಳನ್ನ ತಡೆಗಟ್ಟಲು ಪ್ರಮುಖವಾಗಿ ನೀಲಿ ಮತ್ತು ಅಂಟು ಬಲೆಗಳನ್ನ ಹೊಲದಲ್ಲಿ ಹಾಕುವುದರಿಂದ ಈ ನಂಜು ರೋಗವನ್ನ ತಡೆಗಟ್ಟಲಿಕ್ಕೆ ಒಂದು ಪ್ರಮುಖವಾದ ಪದ್ಧತಿ ಅಂತ ಹೇಳಬಹುದು. ಈ ಸೌತೆಕಾಯಿ ಒಂದು ಮುಖ್ಯ ತರಕಾರಿ ಬೆಳೆ, ಬೇಸಿಗೆ ಬೆಳೆ ಎಲ್ಲ ರೈತರು ಬೆಳೀತಿದ್ದು. ಸೌತೆಕಾಯಿ ಬೆಳೆಯಲ್ಲಿ ಪ್ರಮುಖವಾಗಿ ಎಲೆ ಮೊಸಾಯಿಕ್ ನಂಜು ರೋಗ, ಇದು ಬಿಳಿ ನೋಣದಿಂದ ಹರಡುತ್ತಿದ್ದು, ಇದು ಬೀಜ ಬಿತ್ತಿದ 15-20 ದಿನದಲ್ಲಿ ಹೊಲದಲ್ಲಿ ಎಲೆಗಳಲ್ಲಿ ಕಾಣಿಸ್ಕೊಳ್ತದೆ. ಎಲೆಗಳು ಹಳದಿ ಆಗ್ತವೆ, ನಂತರ ಎಲೆಗಳು ಚಿಕ್ಕದಾಗಿ ಕಾಯಿಗಳು ಬಿಡದೆ ಹಳದಿ ಮತ್ತು ಹೆಸರು ಮಚ್ಚೆಯಿಂದ ಕೂಡಿ ಬಂದಿದ್ದು ಗಿಡಗಳು ಕುಂಠಿತ ಒಂದು ಸಂಪೂರ್ಣವಾಗಿ ಬಂಜೆಯಾಗುತ್ತದೆ. ಇಂಥ ಒಂದು ನಂಜು ರೋಗವನ್ನ ನಾವು ಹತೋಟಿ ಮಾಡಲಿಕ್ಕೆ ಪ್ರಥಮವಾಗಿ ಬೀಜೋಪಚಾರದ ಪ್ರಮುಖ ಹಂತ, ಇಮಿಡೋಕ್ಲೋಪ್ರಿಡ್ 5 ml 1 kg ಬೀಜದಂತೆ ಬೀಜೋಪಚಾರ ಮಾಡಬೇಕು. ನಂತರ ಹೊಲದಲ್ಲಿ ನಾವು ಅಂಟು ಬಲೆಗಳು, ಉದಾಹರಣೆಗೆ ಬಿಳಿ ನೊಣ ಆಕರ್ಷಣೆ ಮಾಡಲಿಕ್ಕೆ ಹಳದಿ ಅಂಟು ಬಲೆಗಳನ್ನು ಬಳಸಬಹುದು. ನಂತರ ಹೊಲದ ಸುತ್ತ ತಡೆ ಬೆಳೆ ಹಾಕೋದು ಬಹಳ ಮುಖ್ಯ. ಉದಾಹರಣೆಗೆ ಜೋಳ ಹಾಕ್ಬೋದು, ಇಲ್ಲ ತೊಗರಿ ಹಾಕ್ಬೋದು, ಇಲ್ಲ ಸಜ್ಜೆ ಹಾಕ್ಬಿಟ್ಟು ಈ ಒಂದು ಬಿಳಿ ನೊಣಗಳ ಹಾವಳಿಯನ್ನು ತಪ್ಪಿಸಬಹುದು. ಬಿತ್ತನೆಯಾಗಿ 30-45 ದಿನ ನಂತರ ಕೀಟನಾಶಕಗಳು, ಉದಾಹರಣೆಗೆ ಕಾನ್ಫಿಡಾರ್ ಆಗಿರ್ಬೋದು, ಅದು 5 ml ಒಂದು 10 ಲೀಟರ್ ನೀರಿನ ಕ್ಯಾನ್ಗೆ ಬೆರೆಸಿ ಸಿಂಪಡಣೆ ಮಾಡುವುದು. ಅದೇ ರೀತಿ ಸಿಫ್ರೋನ್ ಇಲ್ಲ ಕೀಟನಾಶಕ, ಇದು ಬಂದ್ಬಿಟ್ಟು ನಾವು ಸುಮಾರು ಒಂದು 5 ml 10 ಲೀಟರ್ ನೀರಿನಲ್ಲಿ ಬೆರೆಸಿ 7-10 ದಿನದ ಅಂತರದಲ್ಲಿ 2 ಬಾರಿ ಸಿಂಪಡಣೆ ಮಾಡುವುದರಿಂದ ಕೀಟಗಳ ಅವಳಿಯನ್ನು ತಡೆಗಟ್ಟಿಸಿ ನಂಜು ರೋಗಗಳ ಹರಡುವುದನ್ನು ತಪ್ಪಿಸಬಹುದು. ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಶೇಂಗಾ ಮತ್ತು ಸವತೆಕಾಯಿಯಲ್ಲಿ ಬರುವ ನಂಜು ರೋಗದ ನಿರ್ವಹಣೆ ಕುರಿತು ಡಾಕ್ಟರ್ ಗೋವಿಂದಪ್ಪ ಅವರಿಂದ ಮಾಹಿತಿಯನ್ನು ತಿಳಿದೆವು. ಹೇ, ನೀನು ಶೋ ಸ್ಟಾಪರ್ ಆದ್ರೆ ಹೇಗಿರುತ್ತೆ? ನಿನ್ನ ಸ್ಟೈಲ್ ನಿಂದ ಎಲ್ರಿಗೂ ಸ್ವಲ್ಪ ತಲೆ ಗೆರ್ರನ್ನು ಹಾಗೆ ಮಾಡಿದ್ರೆ ಹೇಗೆ? ಯಾವುದೇ ಲಿಮಿಟ್ ಇಲ್ಲದೆ ತುಂಬಾ ಜೊತೆಗೆ ಎಂಜಾಯ್ ಮಾಡಿದ್ರೆ. ಈ ಸಮ್ಮರ್ ನಲ್ಲಿ ಮಾರುತಿ ಸುಜುಕಿ ಸ್ವಿಫ್ಟ್ ನಲ್ಲಿ ಎಲ್ಲಾ ತರ ಅಡ್ವೆಂಚರ್ ಗೆ ರೆಡಿ ಆಗಿ. ಇದರ ಜೊತೆ 31,500 ರೂಪಾಯಿ ಆಫರ್ ಕೂಡ ಇದೆ. ಹಾಗಾದ್ರೆ ಈ ವರ್ಷದ ಹೊಸ ಸ್ವಿಫ್ಟ್ ನಲ್ಲಿ ಲಿಮಿಟ್ಲೆಸ್ ಆಗಿ ಎಂಜಾಯ್ ಮಾಡೋಕೆ ಬೇಗ ರೆಡಿ ಆಗಿ. ರೈತ ಬಾಂಧವರೇ, ಇದೀಗ ಕೆಲವು ಕೃಷಿ ಗೀತೆಗಳನ್ನು ಕೇಳೋಣಂತೆ. ಮೊದಲಿಗೆ ಕೇಳೋಣ ಈ ಪರಿಯ ಸೊಬಗವ. ಈ ಪರಿಯ ಸೊಬಗವ ದೇವಿ